ಬರೋವಣ ಬರುವಣ ಬರವಳ ತಿರ್ಚೇಲಮೋ ಮಾರಿ ಕಟನೇ ಕುಳಾತಳ ಮಾರಿ ಕಂದೆ ಬಯಲ ಬರವಳ ತಿರ್ಚೇಲಮೋ ಮಾರಿ ಕಟನೇ ಕುಳೋವಾಳ ಮಾರಿ ಕಟ ಮೇಲೆ ಕುಳತಳ ತಿರ್ಚೇಲಮೋ ಮಗುರ ಭಗತಾರೆ ಬರೋವರ ಬರ್ತಾರೆ ಬರವರ ತಿರ್ಚೇಲಮೋ ಅಣ್ಣು ಕಾಯಲ ತರೋವರೋ ಬರ್ತಾರೆ ಬರವರ ತಿರ್ಚೇಲಮೋ ಕಾಯಲ ತರೋವರೋ ಅಣ್ಣು ಕಾಯಲ ತರವರ ತಿರ್ಚೇಲಮೋ ಲೌರಿಗಲೆ ನೀನೇ ಕೊಡವಳೋ ಕೊಡಬಳ ತಿರ್ಚೇಲಮ್ಮೋ ಗಂಧನರೋ ಕೊಳ್ಳೆ ಕಳೋಗಳು ಗಳನಿನೆ ಕೊಡಬಳ ತೀವಮ್ಮನೋ ಗಂಧನರೋ ಕೊಟ್ಟೆ ಕಳೋಗಿದೋ ಗಂಧನರೋ ಕೊಟ್ಟೆ ಕಳಗಿದ ತಿರ್ಚೇಲಮ್ಮೋ ರಾತ್ರಿಗೊಂದರಕ್ಕೆ ನಿನಾಗಲು ತೀರಂದರ್ಕೆ ನಿನಾಗೆಲೋ ತೀರಂದರ್ಕೆ ನಿನಗೆ ಜೀವಮಾನೋ ಕೋಣಾನಂದರ್ಕೆ ನಿನಾಗೆಲೋ ತೀರಂದರ್ಕೆ ನಿನಗೆ ಜೀವಮಾನೋ ನಿನಗೆ ಜೀವೇಲಮ್ಮೋ ಹೊಡೆದು ಮರಗದಲ್ಲಿ ಬರೋವಾಳು ನೊಂದರಕ್ಕೆ ನಿನಗೆ ಜೀವಮ್ಮನೋ ಹೊಡೆಯುವ ಮರಗದಲ್ಲಿ ಬರೋವಾಳು ಮರಗದಲ್ಲಿ ಬರವಳ ಚಿರುತೆ ಕಾಣು ಮಾರಿ ಒಂದೇ ಬಯಲೆ ಬರೋವಾದು ತೋಳೋ ಚಮೋ